ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೇ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಜೈವಿಕ್ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಕೆಳಗರೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಪತ್ರಿಕೋದ್ಯಮ ಹಾಗೂ ಪ್ರವಾಸ ಈ ವಿಷಯವಾಗಿ ಯಲ್ಲಾಪುರ ಚೌತಿಯ ಗಣಪತಿ ಹಾಸ್ಪೂರ್ ಅವರೊಡನೆ ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ಗಣಪತಿ ಹಾಸ್ಪೂರ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಕರಾಗಿದ್ರಿ, ಜೊತೆಗೆ ಪ್ರವಾಸೋದ್ಯಮವನ್ನು ಕೂಡ, ಅದರಲ್ಲೂ ವಿಶೇಷವಾಗಿ ಕೃಷಿ ಪ್ರವಾಸೋದ್ಯಮ ಇದನ್ನು ಕೂಡ ನೆಚ್ಚಿಕೊಂಡಿದ್ದೀರಿ, ಹಾಗೆ ಒಂದಷ್ಟು ಪ್ರವಾಸಗಳನ್ನು ಕೂಡ ಮಾಡ್ತಾ ಇದ್ರಿ. ಈ ಕೃಷಿ ಪತ್ರಿಕೋದ್ಯಮದ ಒಂದು ಪ್ರಾಮುಖ್ಯತೆ ಏನು? ಸಾಮಾನ್ಯವಾಗಿ ಹೇಳುವಂತಹದ್ದು, ಕೃಷಿಕರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಮಾಡುವಂತಹದ್ದೇ ಒಂದು ಸವಾಲಾಗಿದೆ ಅಂತ ಹೇಳಿ, ನಮ್ಮ ಸಮಸ್ಯೆಗಳಿಗೆ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಎನ್ನುವಂತಹದ್ದು ರೈತರ ಅಥವಾ ಕೃಷಿಕರ ಒಂದು ಗೋಳು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಒಂದು ಕೃಷಿ ಪತ್ರಿಕೋದ್ಯಮದ ಪ್ರಾಮುಖ್ಯತೆ ಏನು? ಕೃಷಿ ಪತ್ರಿಕೋದ್ಯಮದಲ್ಲಿ ಮಾಡತಕ್ಕಂಥದ್ದು ಬಹಳ ಕಷ್ಟ ಇದೆ. ಕಾಡು ಪ್ರಾಣಿಗಳು ಭಾಳ ಹಾನಿ ಮಾಡ್ತಾ ಇವೆ, ಮಾರ್ಕೆಟಿಂಗ್ ಸಮಸ್ಯೆ ಇದೆ, ಜನರನ್ನ ಅದನ್ನು ಎದುರಿಸೋದು ಭಾಳ ಸಮಸ್ಯೆ ಇದೆ. ಅರಣ್ಯ ಇಲಾಖೆಯವರು ಪ್ರಾಣಿಗಳನ್ನ ಹೊಡಿಲಿಕ್ಕೆ ಕೊಡ್ತಾ ಇಲ್ಲ, ಏನಾದರೂ ಬದಲಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೋದರೂ ಅಕ್ಕಪಕ್ಕದವರ ಕಾಟ ಜಾಸ್ತಿ ಇದೆ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಭಾಳ ಕಷ್ಟ, ಅದು ಅನಿವಾರ್ಯ. ಕೆಲವರಿಗೆ ಈ ಹೊಸ ಪದ್ಧತಿಗಳನ್ನು ತೋಟದನ್ನು ನಿರ್ಮಾಣ ಮಾಡೋದು ಕೂಡ ಇವತ್ತಿನ ಸವಾಲೇ. ಇವತ್ತು ಒಂದು ಅಡಿಕೆ ತೋಟವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಭೂಮಿಯನ್ನು ನೋಡ್ಕೊಳ್ಬೇಕು, ಯಾವ ರೀತಿ ನೀರಿನ ಮಟ್ಟ ಇದೆಯೋ, ಅದು ಜವಳಿನಾಗಿದೆಯೋ, ಡ್ರೈನೇಜ್ ಮಾಡೋ ಅವಶ್ಯಕತೆ ಇದೆಯೋ, ಬಸಿಗಾಲವನ್ನು ಹೇಗೆ ಮಾಡಬೇಕು, ಎಲ್ಲವನ್ನು ತಿಳ್ಕೊಂಡು ಮಾಡಲಿಕ್ಕೆ ಇವತ್ತು ಒಂದಿಷ್ಟು ಉತ್ಪನ್ನಗಳ ಬಂಡವಾಳ ಜಾಸ್ತಿ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೃಷಿಯನ್ನು ಮಾಡಿದಾಗ ಒಳ್ಳೆ ಉತ್ಪನ್ನ ಪಡೀಲಿಕ್ಕೆ ಸಾಧ್ಯ ಇದೆ, ಆದರೂ ಕಷ್ಟ ಆದರೂ ಅದು ಅನಿವಾರ್ಯನೇ. ನೀವು ಕೃಷಿ ಪತ್ರಿಕೋದ್ಯಮಕ್ಕೆ ತೊಡಗಿಸಿಕೊಂಡಿರುವಂತಹದ್ದು ಅಂದರೆ ಆಸಕ್ತಿ ವಿಷಯವಾಗಿ ತಗೊಂಡಿದ್ದೀರೋ, ಹೇಗೆ ಇದು? ಆಸಕ್ತಿ ವಿಷಯನೇ. ನಾನು ಕೃಷಿಯಲ್ಲೇ ತೊಡಕೊಂಡ್ರು, ನಾವು ಅವಿಭಕ್ತ ಕುಟುಂಬದಲ್ಲಿ ಬಂದವನು. ಏನಾದ್ರೂ ಒಂದು ಹೊಸದೊಂದು ಮಾಡಬೇಕು, ಸಮಾಜಕ್ಕೊಂದು ಕೊಡಬೇಕು ಅಂತ ಹೊರಟಾಗ ನಾನು ಪತ್ರಿಕೋದ್ಯಮ ಶಿಬಿರಕ್ಕೆ ಹೋದೆ. ಇಡಗುಂದಿಯಲ್ಲಿ ಶಿವಾನಂದ ಕಳವೆಯರ ಸಾರಥ್ಯದಲ್ಲಿ ನುಡಿಚಿತ್ರ ಶಿಬಿರ ಅಂತ ಹೋಯ್ತು. ನಾವು ಬರೆದಿದ್ದೆಲ್ಲ ಅಲ್ಲಿ ಲೇಖನ ಆಗಿ ಪ್ರಕಟ ಆಗ್ತಾ ಇರಲಿಲ್ಲ. ಏನೋ ಒಂದು ಸಮಸ್ಯೆ ಇದೆ ನಮಗೆ ಅಂತ ಆ ಗೊಂದಲವನ್ನು ನನಗೆ ನಿವಾರಣೆ ಮಾಡಲಿಕ್ಕೆ ಹೋಗಿ ಇಂಥ ಶಿಬಿರಗಳಿಗೆ ಪಾಲ್ಗೊಂಡೆ. ಕರ್ನಾಟಕ ಪತ್ರಿಕೋದ್ಯಮ ಅಕಾಡೆಮಿ ಒಂದು ಶಿಬಿರಕ್ಕೆ ಹೋದೆ. ಆಮೇಲೆ ಹೀಗಿಂತ ನಡೀತಕ್ಕಂಥ ಬೇರೆ ಬೇರೆ ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರು ಕೂಡ ಹೋಗಿದ್ದೆ. ನಾನು 4-5 ದಿನ ಅಲ್ಲಿ ಉಳಿದು ಬೇರೆ ಬೇರೆ ಶಿಬಿರಗಳಲ್ಲಿ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡಾಗ ನನಗೆ ಹೊಸತನ ಹೇಗೆ ಬರೀಬೇಕು ಅಂತ ಒಂದು ಐಡಿಯಾ ಕೊಡ್ತು. ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನಾನು ಕೃಷಿಕನಾಗಿದ್ದರೂ ಕೂಡ ಕೃಷಿ ಲೇಖನ ಬರೆದಿದ್ದು ಭಾಳ ವಿಳಂಬವಾಗಿ, ಯಾಕೆಂತಂದರೆ ಆರಂಭ ಹೇಗೆ ಮಾಡಬೇಕು, ವಿಷಯಗಳನ್ನು ಹೇಗೆ ಹುಡುಕಬೇಕು, ಅದನ್ನು ಹೇಗೆ ನಮಗೆ ಸಮಾಜಕ್ಕೆ ತಿಳಿಸಬೇಕು, ಯಾವ ಪತ್ರಿಕೆ ಕಳಿಸ್ಬೇಕು ಅಂತಕ್ಕಂಥ ಸವಾಲು. ಈಗ ಕಳಿಸಿದ್ದೆಲ್ಲ ಪ್ರಕಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಗೊಂದಲಗಳ ನಿವಾರಣೆ ಮೇಲಕ್ಕೆ ಈ ಶಿಬಿರಗಳು ನನಗೆ ಭಾಳ ನನಗೆ ಆಸಕ್ತಿಯಿಂದ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದ್ರಿಂದ ಇವತ್ತು ಧೈರ್ಯವಾಗಿ ಕೃಷಿ ಲೇಖನ ಮಾಡಬಲ್ಲೆ ಹೇಳ್ತಕ್ಕಂಥದ್ದು ಮಾಡಿದ್ದೇನೆ. ಸುಮಾರು ಒಂದು 10-15 ದಿನಪತ್ರಿಕೆಗಳಿಗೆ, ರಾಜ್ಯ ಮಟ್ಟದ ದಿನಪತ್ರಿಕೆ ಬರಿತಾ ಇದ್ದೇನೆ, 2 ಮಾಸಪತ್ರಿಕೆಗೆ ಪ್ರತಿ ತಿಂಗಳ ಲೇಖನ ಬರಿತಾ ಇದ್ದೇನೆ, ಒಂದು ಕೃಷಿ ಪುಸ್ತಕವನ್ನು ಪ್ರಕಟ ಮಾಡಿದ್ದೇನೆ. ಈ ಕೃಷಿ ಲೇಖನವನ್ನು ಬರೆಯುವಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಒಂದು ರೀತಿಯ ಪೂರ್ವ ಸಿದ್ಧತೆ, ವಿಷಯಗಳ ಆಯ್ಕೆ ಇದನ್ನೆಲ್ಲ ಹೇಗೆ ಮಾಡ್ತೀವಿ? ಅದು ಜನರ ಒಂದು ಇಂಥದ್ದೊಂದು ಹೊಸದಿದೆ ನೋಡ್ಕೊಂಬ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಕೃಷಿಕನನ್ನು ಭೇಟಿ ಮಾಡಿ ಅಲ್ಲಿ ಹೋಗಿ ನೋಡಿ ನಮಗೆ ಮನಸ್ಸಿಗೆ ಖುಷಿ ಅನಿಸಿದ್ದನ್ನು ಮಾತ್ರ ನಾನು ಪತ್ರಿಕೆ ಮೂಲಕ ಪ್ರಕಟ ಮಾಡ್ತಾ ಇದ್ದೇನೆ. ಹೋದದ್ದೆಲ್ಲದೂ ಕೃಷಿ ಲೇಖನಗೆ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೆಲವು ತಪ್ಪು ಸಂದೇಶಗಳು ನಮ್ಮಲ್ಲಿ ಹುಡ್ಕೊಂಡು ಬಂದಿರ್ತದೆ. ಆ ಕೃಷಿಕನನ್ನು ಭೇಟಿ ಮಾಡಿ ಅವನನ್ನು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ಹೊಸತೇನಿದೆ, ಹೊಸತನ ಅಳವಡಿಸ್ಕೊಂಡು ಯಾವ ರೀತಿ ಉತ್ಪನ್ನ ಪಡಿತಾ ಇದ್ದಾನೆ, ಮಾಡಿ ಅವನನ್ನು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ಹೊಸತೇನಿದೆ, ಹೊಸತನ ಅಳವಡಿಸ್ಕೊಂಡು ಯಾವ ರೀತಿ ಉತ್ಪನ್ನ ಪಡಿತಾ ಇದ್ದಾನೆ, ಅವನು ಏನು ಕಷ್ಟ ಇದೆ, ಅದನ್ನೆಲ್ಲ ತಿಳ್ಕೊಂಡು ಸಮಗ್ರವಾಗಿ ತಿಳ್ಕೊಂಡ್ಮೇಲೆ ಲೇಖನವನ್ನು ಸಿದ್ಧ ಮಾಡ್ತೇನೆ. ಈಗ ಎಷ್ಟೋ ಸಾರಿ ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿ ವಿಚಾರ ವಿನಿಮಯಗಳಾಗ್ತವೆ, ಕೃಷಿ ವಸ್ತು ಪ್ರದರ್ಶನಗಳಾಗ್ತವೆ, ಇಂಥದ್ದನ್ನೆಲ್ಲ ಒಂದು ವರದಿ ಮಾಡುವಂತಹದ್ದು ಒಂದು ವಿಧವಾದರೆ ಕೃಷಿಕರು ಎದುರಿಸುವಂತಹ ಒಂದು ಸವಾಲುಗಳನ್ನು ಹೈಲೈಟ್ ಮಾಡಿಕೊಂಡು ಬರೆಯುವಂತಹ ಒಂದು ಲೇಖನವೇ ಪ್ರತ್ಯೇಕವಾಗಿರ್ತದೆ. ಯಶೋಗಾಥೆಯೇ ಬೇರೆ ಇರ್ತದೆ, ಸೋಲುಗಳನ್ನು ದಾಖಲಿಸುವಂತಹ ಒಂದು ಪ್ರಯತ್ನವೂ ಕೂಡ ಬೇರೆ ಇರ್ತದೆ. ಈ ಭಿನ್ನತೆಯನ್ನು ಹೇಗೆ ದಾಖಲಿಸಬಹುದು ಅಂತ? ಅದು ಭಿನ್ನತೆ ಬೇರೆ ಬೇರೆ ಮುಖದಲ್ಲಿ ನೋಡಬೇಕಾಗ್ತದೆ. ಒಂದೇ ವಿಚಾರದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಈ ಒಂದು ಕೃಷಿಕನನ್ನು ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆ ಸಿರ್ಸೆ ತಾಲೂಕಿನ ಬೇರೆದು ಕಾಣ್ತದೆ. ಪ್ರತಿಯೊಂದು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ತಿಳಿಯ ಬೆಳೆಗಳನ್ನು ಬೆಳೆದಾಗ ಅಡಿಕೆನೇ ಬೆಳೆದರೂ ಕೂಡ ಭಿನ್ನವಾಗಿರ್ತದೆ. ಅವು ಮಾಡ್ತಕ್ಕಂಥ ಮೆಥಡ್ಡು, ಅವು ಮಾಡ್ತಕ್ಕಂಥ ಅಳವಡಿಸ್ಕೊಂಡಂಥ ರೀತಿ, ಗೊಬ್ಬರ ಹಾಕುವಂತಹ ಒಂದು ಯಾವ ಸಮಯದಲ್ಲಿ ಹಾಕಿದ್ದನ್ನು ನೋಡೋದು, ಅಥವಾ ಬಸಿಗಾಲುವಿನಲ್ಲಿ ಮಾಡ್ತಕ್ಕಂಥ ವಿಧಾನ, ಹೀಗೆಲ್ಲ ಬೇರೆ ಬೇರೆ ಭಿನ್ನವಾಗಿರೋದ್ರಿಂದ ಅವನೇನು ಮಾಡಿದ್ದಾನೆ ಹೊಸತನವನ್ನು ಅದನ್ನು ಗುರುತಿಸಬೇಕು. ಆ ಗುರುತಿಸತಕ್ಕಂಥ ನಾವು ಮಾಡಿದಾಗ ಆ ಫಲಗಳು ಹೇಗೆ ಬರ್ತಾ ಇದೆ, 3 ರಿಜಲ್ಟ್ ತೊಗೊಳ್ಬೇಕು, ಆಮೇಲೆ ಬೇರೆ ಬೇರೆ ಪ್ರದೇಶಗಳು ನೋಡಬೇಕು, ಅದೇ ಮೆಥಡನ್ನು ಬೇರೆಯವರು ಯಾರು ಅಳವಡಿಸ್ಕೊಂಡಿದ್ದಾರೆ ಅಂತೆಲ್ಲ ನಾವು ಗಮನ ಹರಿಸಬೇಕು. ಹಾಗಿದ್ದೆಲ್ಲ ಮಾಡಿದಾಗ ಮಾತ್ರ ಅದನ್ನು ಬೇರೆ ಬೇರೆ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ. ಬಿಟ್ಟು ಒಂದನೇ ರೈತನಿಂದ ಇದೇ ಅಂತಿಮ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಯಶಸ್ಸನ್ನು ದಾಖಲಿಸಿದ ಹಾಗೆ ಕೃಷಿಯಲ್ಲಿ ಫೇಲ್ಯೂರ್ಸ್ ಅಥವಾ ಒಂದು ಸೋಲನ್ನು ಕೂಡ ದಾಖಲಿಸುವಂತಹ ಒಂದು ಪ್ರಯತ್ನ ಯಾಕೆ ಆಗುದಿಲ್ಲ ಅಂತ? ಸೋಲನ್ನು ಮಾಡ್ತಾ ಇದ್ದೇವೆ. ಕೆಲವು ಗದ್ದೆ ಇದ್ದಿದ್ದನ್ನು ತೋಟವನ್ನು ಪರಿವರ್ತನೆ ಮಾಡಿದಾಗ ಬೀರುಳದ ಸಮಸ್ಯೆ ಭಾಳ ಕಾಣ್ತಾ ಇದೆ. ಆಗ ಅಂಥ ಸೋಲುಗಳನ್ನು ಕೂಡ ನಾನು ಎತ್ತು ತೋರಿಸ್ತಾ ಇದ್ದೇನೆ. ನಮ್ಮಲ್ಲಿ ಒಬ್ಬ ಮರಾಠಿ ಜನಾಂಗದನೊಬ್ಬನು 200 ಅಡಿಕೆ ಮರಗಳು ಬರೀ ಚೆನ್ನಾಗಿ ಬಲಿತಿದೆ, ಆದರೆ ಕೊನೆ ಮರ ಬರ್ತಾ ಇಲ್ಲ. ಆ ವಿಜ್ಞಾನ ಬೇರೆ ಬೇರೆ ಸಂಬಂಧಪಟ್ಟಂಥ ವಿಜ್ಞಾನಗಳು ಬಂದು ಅವನಿಗೆ ಒಂದಿಷ್ಟು ಖರ್ಚು ಮಾಡಿದ್ರೇವೇನ, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಅವನಿಗೆ. ಇಂಥ ಸವಾಲನ್ನು ಕೂಡ ಮಾಧ್ಯಮದ ಮೂಲಕ ತಿಳಿಸಿದ್ದೇನೆ, ಸರ್ಕಾರದ ಮಟ್ಟಕ್ಕೂ ಅದು ಗಮನ ಸೆಳೆದಿದ್ದೇನೆ. ಈಗ ಎಷ್ಟು ಸಾರಿ ಹೇಳುವಂತಹದ್ದೊಂದು ವೈಜ್ಞಾನಿಕ ಲೇಖನ ಅಂತ ಹೇಳಿ, ರೈತರ ಅನುಭವ ಲೇಖನಕ್ಕೂ ಈ ವೈಜ್ಞಾನಿಕ ಲೇಖನಕ್ಕೂ ಎಷ್ಟರ ಮಟ್ಟಿಗೆ ಒಂದು ಭಿನ್ನತೆ ಇದೆ, ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ? ಅದು ಜನ ತೀರ್ಮಾನ ಮಾಡಬೇಕು. ಯಾಕೆಂತಂದರೆ ಪ್ರತಿಯೊಂದು ಕೃಷಿಕರು ಇವತ್ತು ವಿಜ್ಞಾನಿಗಳಾಗಿದ್ದಾರೆ. ಯೂಟ್ಯೂಬ್ನಲ್ಲೋ ಅಥವಾ ಇನ್ಯಾವುದ್ರ ಮೂಲಕವಾಗಿ ಔಷಧಿಗಳನ್ನು ಸಿಂಪಡಣೆಗೆ ಯಾವ್ದು ಮಾಡಬೇಕು ಅಂತೇಳಿ ಎಲ್ಲ ಸಾಮಾಜಿಕ ಜಾಲದಲ್ಲಿ ಹುಡ್ಕೊಂಡು ಮಾಡ್ತಾರೆ, ಆವಾಗ ಫೇಲ್ ಆಗ್ತದೆ. ನಮ್ಮ ಕಲಿತಂಥ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಕರೆಸಿ ಮಾಡ್ತಕ್ಕಂಥ ವಿಧಾನ ಒಂದಿದೆ. ಆದರೆ ಬಹುತೇಕವಾಗಿ ಈ ಕೃಷಿ ವಿಜ್ಞಾನಿಗಳನ್ನು ಕರೆಸ್ಕೊಂಡು ಬಿಟ್ರೆ ಒಂದು ದೃಷ್ಟಿಯಲ್ಲಿ ಖರ್ಚು ಜಾಸ್ತಿ ಅಂತ ಕೆಲವರ ಭಾವನೆ ಇದೆ. ಆದರೆ ಉತ್ಪನ್ನ ಕೂಡ ಚೆನ್ನಾಗಿ ಮಾಡಬಹುದು. ಆದರೆ ಬೇರೆ ಮಾಧ್ಯಮದ ಮೂಲಕ ಔಷಧಿ ಸಿಂಪಡಣೆ ಮತ್ತು ಇನ್ಯಾವುದೋ ಹೊಸ ಮೆಥಡನ್ನು ಮಾಡಲಿಕ್ಕೆ ಹೋದರೆ ರೈತರ ಕೈ ಸುಟ್ಕೊಳ್ತಾ ಇದ್ದಾನೆ, ಅವನ ಸಾಲ ಹೆಚ್ಚಾಗ್ತಾ ಇರ್ತದೆ. ಕೃಷಿ ಲೇಖನವನ್ನು ಸಿದ್ಧಪಡಿಸುವುದಕ್ಕೆ ಪೂರ್ವಭಾವಿಯಾಗಿ ನೀವು ಸಾಕಷ್ಟು ರೈತರನ್ನು ಅಥವಾ ಬೇರೆ ಬೇರೆ ಊರುಗಳನ್ನು ನೀವು ನೋಡಿರ್ತೀರಿ, ಈ ಅನುಭವದ ಬಗ್ಗೆ ಹೇಳಿ. ಈ ಕೃಷಿ ಲೇಖನ ಬರೆಯುವಾಗ ನಾವು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಕೂಡ ಹೋಗುವಂಥ ಸಂದರ್ಭ ಬಂತು. ಅಲ್ಲಿ ಬೆಳೆಗಳಿಗೂ ನಮ್ಮ ಬೆಳೆಗಳು ಭಾಳ ಬೆಳೆ ವ್ಯತ್ಯಾಸ ಇದೆ. ಆ ಹೊಸ ಹೊಸ ಬೆಳೆಗಳನ್ನು ಬೆಳೆದಾಗ ಹೊಸ ಜನರ ಸಂಪರ್ಕ ಆಗ್ತದೆ. ಆದರೆ ನಮ್ಮಲ್ಲಿ ನಮ್ಮ ರಾಜ್ಯದ ಒಂದು ಭೂಮಿಗೂ ಆ ಬೇರೆ ಒಂದು ರಾಜ್ಯಕ್ಕೂ ಭಾಳ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಮಾಡ್ತಕ್ಕಂಥ ಮೆಥಡ್ ಬೇರೆ, ನಮ್ಮಲ್ಲಿ ಮಾಡ್ತಕ್ಕಂಥ ವಿಧಾನ ಬೇರೆ. ಹಾಗೆ ಹೊಸ ಹೊಸ ಇದನ್ನು ತಿಳಿಲಿಕ್ಕೆ ನನಗೆ ಈ ಕೃಷಿ ಪ್ರವಾಸ ಬಹಳ ಅನುಕೂಲ ಆಗಿದೆ. ಎಲ್ಲೆಲ್ಲಿ ಹೋಗಿದ್ರಿ ಪ್ರವಾಸ, ಏನು ನೋಡಿದ್ರಿ? ಮಹಾರಾಷ್ಟ್ರ ಹೋಗಿದ್ದೇನೆ, ಮಹಾರಾಷ್ಟ್ರದಲ್ಲಿ ಹೌದು ಇಂದೂರು ಹೋಗಿದ್ದೇನೆ, ಆಮೇಲೆ ಮಧ್ಯಪ್ರದೇಶದಲ್ಲಿ ಒಬ್ಬ 110 ಹಸುವನ್ನು ಸಾಕಿದ್ದಾನೆ. 8 ಭೂಮಿ ಇದ್ದರೂ ಕೂಡ ಈ ಹಸು ಸಾಕಿದ ಯಾಕೆ ಅಂತ ಕೇಳಿದ, ಕುತೂಹಲ ಹುಟ್ಟಿತು ನನಗೆ. ಅವ ಆಕಳಿಗನ್ನು ಸಾಕ್ತಾ ಇರೋದು ಹಾಲಿಗೋಸ್ಕರ ಅಲ್ಲ, ಏನು ಗೋವಿನ ಮೂತ್ರ ಬರುತ್ತದೆ ಅದರಿಂದ ಬೇರೆ ಬೇರೆ ಉತ್ಪನ್ನವನ್ನು ಪಡಿತಾ ಇದ್ದಾನೆ. 20 ವೆರೈಟಿಯನ್ನು ಅವ ಅದರಿಂದ ಉತ್ಪನ್ನ ತಯಾರು ಮಾಡ್ತಾ ಇದ್ದಾನೆ. ಅದರ ಸೋಪ್ ಇರ್ಬೋದು, ಕಣ್ಣಿಗೆ ಆಗಿರ್ತಕ್ಕಂಥ ಒಂದು ಔಷಧಿಯನ್ನು ಮಾಡಿದ್ದಾನೆ. ಸ್ವತಃ ಅವರೇ ಸಿದ್ಧಪಡಿ ಮಾಡಿಕೊಂಡು ಈ ಕೃಷಿ ಮೇಳವೋ ಅಥವಾ ಇನ್ನು ಮಾರ್ಕೆಟಿಂಗ್ ಅವರೇ ಮಾಡ್ತಾರೆ, ಯಾವುದು ಅಂಗಡಿಯೊಳಗೆ ಇಟ್ಕೊಂಡು ಮಾರಾಟ ಮಾಡ್ತಾ ಇಲ್ಲ. ಆದರೆ ಆ ಒಂದು 110 ಸಾಕ್ತಕ್ಕ ಏನಿದೆಯಲ್ಲ ಆ ಒಂದು ಶ್ರಮ ಬಹಳ ಕಷ್ಟ ಆಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಹಸುವನ್ನು ಸಾಕತಕ್ಕಂಥದ್ದು ಭಾಳ ಕಡಿಮೆ ಆಗ್ತಾ ಇದೆ. ಅವನನ್ನು ನೋಡಿ ಭಾಳ ಖುಷಿಯಾಯಿತು. ಯಾಕೆಂದ್ರೆ ಅವನು ಗೋಶಾಲೆಗಳನ್ನು ಮಾಡಿಕೊಂಡು ಒಂದಿಷ್ಟು ಜನರನ್ನು ಬೆಳ್ಕೊಂಡು ಇಡೀ ದೇಶಾದ್ಯಂತ ಅವನ ಉತ್ಪನ್ನಗಳು ಸಿಗ್ತಾ ಇದೆ. ಕಡಿಮೆಯಲ್ಲೂ ಸಿಗ್ಬೋದು, ಬಟ್ ಕೃಷಿ ಮೇಳವು ಅಥವಾ ಇಂಥದ್ರೊಳಗೆಲ್ಲ ಭಾಳ ಜನ ಅದನ್ನು ಲೈಕ್ ಮಾಡ್ತಾ ಇದ್ದಾರೆ, ಅದನ್ನು ಪ್ರಯೋಜನ ಪಡಿತಾ ಇದ್ದಾರೆ. ಸೋಪ್ ಕೂಡ ಅದರೊಳಗೆ ಇದ್ದರೆ ಆದರೆ ಅವನ ದಿನನಿತ್ಯ ಅನುಷ್ಠಾನ ಆಗೋದು 4 ಗಂಟೆಯಿಂದ. ಅಗ್ನಿಹೋತ್ರಿಯನ್ನು ಮಾಡ್ಕೊಂಡಿದ್ದಾನೆ, ಮನೆಯಲ್ಲಿ 4-5 ಜನ ಮಕ್ಕಳಿದ್ದಾರೆ, ಪೂರ್ತಿ ಅವನ ಸ್ವಯ ಕೆಲಸ, ಯಾವುದು ಲೇಬರಿಂದ ಮಾಡ್ತಾ ಇಲ್ಲ. ಅದು ಭಾಳ ಖುಷಿ ಕೊಡ್ತಂತಂದು. ಆಮೇಲೆ ಕೃಷಿಯಲ್ಲಿಯೂ ಕೂಡ ಇತ್ತೀಚಿನ ಒಂದು ಅವಶ್ಯಕತೆಯಾಗಿ ಯಾಂತ್ರೀಕರಣ ಎನ್ನುವಂಥದ್ದು ಬಂದಿದೆ ಎನ್ನುವ ಮಾತು, ರೈತರು ಇದಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡಿದ್ದಾರೆ, ಅದರ ಬಗ್ಗೆ ಇರುವಂತಹ ಒಂದು ಲೇಖನಗಳನ್ನು ಯಾವ ರೀತಿ ಅದನ್ನು ಪ್ರತಿಬಿಂಬಿಸಬಹುದು? ಯಾಂತ್ರೀಕರಣ ಬಂದರೂ ಕೂಡ ಮಾನವನ ಶ್ರಮ ಬೇಕೇ ಬೇಕು. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತದೆ, ಅವನಿಗೆ ಜಮೀನಲ್ಲಿ ಯಂತ್ರಗಳನ್ನು ಓಡಿಸ್ಲಿಕ್ಕೆ ಸ್ವತಃ ಜಾಗ ಇರೋದಿಲ್ಲ, ಅವನಿಗೆ ಬೇರೆಯವರ ಜಾಗವನ್ನು ಹೋಗಬೇಕಾಗ್ತದೆ. ಆವಾಗ ನಮ್ಮಲ್ಲಿ ಒಟ್ಟು ಕುಟುಂಬ ಅಥವಾ ಭಿನ್ನಾಭಿಪ್ರಾಯ ಸಹಜವಾಗಿ ಬರುತ್ತದೆ. ಅವನಿಗೆ ಯಂತ್ರಗಳನ್ನು ಮನೇಲಿ ಇಟ್ಕೊಂಡ್ರೆ ಬರೋದಿಲ್ಲ, ಹಾಗಾಗಿ ಅದನ್ನು ದುಡಿಸ್ಲಿಕ್ಕೆ ಆಯಾ ಕಾಲಕ್ಕೆ ಜನ ಬದಲಾಗ್ತಾ ಹೋಗಬೇಕು. ಯಾಕೆಂದರೆ 4 ಜನ ಸೇರಿಕೊಂಡ್ರೆ ಈ ಯಂತ್ರ ಉಪಕರಣಗಳನ್ನು ಮಾಡಿಕೊಂಡ್ರೆ ಭಾಳ ಅನುಕೂಲವೂ ಆಗ್ತದೆ. ಅದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಜನ ಹೊಂದಾಣಿಕೆ ಇಲ್ಲದಿರೋದ್ರಿಂದ ಬೇರೆಯವರ ಭೂಮಿಯ ಮೂಲಕ ಹೋಗಬೇಕಂತ ರಸ್ತೆ ಸಮಸ್ಯೆ ಇರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಿಂದ ಯಂತ್ರೋಪಕರಣಗಳನ್ನು ಬಳಕೆನೆ ಆಗ್ತಾ ಇಲ್ಲ. ಅದು ಹೆಚ್ಚೆಚ್ಚು ಆದಂಗೆ ಕೂಲಿಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೊಸ ಹೊಸ ಬೆಳೆಗಳನ್ನು ಬೆಳೆದು ಒಳ್ಳೆಯ ರೀತಿಯಲ್ಲಿ ಉತ್ಪನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಕೃಷಿ ಪ್ರವಾಸ ಅಲ್ಲದೆ ಬೇರೆ ಪ್ರವಾಸವನ್ನು ಕೂಡ ನೀವು ಕೈಗೊಂಡಿದ್ರಿ, ಗುಜರಾತ್ನಂತಹ ಒಂದು ಪ್ರದೇಶಗಳಿಗೆ ಹೋಗಿದ್ರಿ ಅಥವಾ ಮಧ್ಯಪ್ರದೇಶ ಅಂತ ನೀವು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ರೈತರನ್ನು ಸಂಪರ್ಕ ಮಾಡುವುದು ಹೇಗೆ? ಮೊದಲೇ ನೀವು ಪೂರ್ವಭಾವಿಯಾಗಿ ಅವರನ್ನು ಸಂಪರ್ಕ ಮಾಡಿಕೊಂಡು ಇಂಥ ದಿವಸ ಬರ್ತಾ ಇದ್ದೀವಿ, ನಿಮ್ಮ ಅಧ್ಯಯನ ಪ್ರವಾಸ ಅಂತ ಅಂಗವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತೀರಾ ಹೇಗೆ? ಇಲ್ಲ ಇಲ್ಲ, ನಾವು ಅಲ್ಲಿ ಹೋದ್ಮೇಲೆ ಫಿಕ್ಸ್ ಮಾಡ್ಕೊಂಡಿದ್ವಿ. ಹೋಗೋಕ್ಕೆ ದಾರಿ ಮೇಲೆ ಹೋಗಬೇಕಾದ್ರೆ ಹೀಗೆ ಮಾತಾಡ್ಕೊತು, ಇವನೊಂದು ಎಲ್ಲ ಆಗ್ತದೆ, ಎಲ್ಲ ಆಯಿತು, ಹೊಸ ಬಳೆ ಏನು ಮಾಡಿದ್ದಾನೆ ನೋಡ್ಕೊಂಡು ಬಂದಿದ್ದಾನೆ. ಈಗ ಕಳೆದ ವರ್ಷ ಈ ಸಲ ನಾವು ಗುಜರಾತ್ ಹೋದಾಗ ಒಂದು ಫ್ಯಾಕ್ಟ್ರಿಗೆ ಒಂದು ಹೋದೆ, ಪ್ಲಾಸ್ಟಿಕ್ ತಯಾರು ಮಾಡೋದಂತ. ಪ್ಲಾಸ್ಟಿಕ್ ತಯಾರು ಮಾಡೋದು ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ, ಅವರು ಯಾರು ಹತ್ತಿರ ಇದ್ದಾರೆ ಅಂತ ನೋಡ್ಕೊಂಡಿವಿ. ಅವರಿಂದ ಸಂಪರ್ಕ ಮಾಡಿಕೊಂಡು ಅಲ್ಲಿ ಹೋಗಿ ಅದು ಏನೇನು ಮಾಡಿದ್ದಾರೆ, ಒಂದು ಸಕ್ಕರೆ ಅಂತ ಹರಳನ್ನಂತ ಪ್ಲಾಸ್ಟಿಕ್ ಮಾಡ್ತಾ ಇದೆ, ಏ ಲೇಸು ಏನು ಚಿಪ್ಸ್ ಎಲ್ಲ ತಯಾರು ಮಾಡ್ತಾ, ಬರೀ ಕವರ್ ತಯಾರು ಮಾಡಲಿಕ್ಕೆ 5 ಎಕರೆ ಏರಿಯಾದಲ್ಲಿ 5,000 ಜನರನ್ನು ಇಟ್ಟುಕೊಂಡು ಅವರು ದುಡಿಸ್ತಾ ಇದ್ದಾರಲ್ಲ, ಅದು ಗ್ರೇಟ್ ಅನ್ನಿಸ್ತು. ಯಾಕೆಂದರೆ ಒಂದೊಂದು ಮೆಥಡಿಗೆ ಒಂದೊಂದು ದೊಡ್ಡ ದೊಡ್ಡ ಹಾಲ್ಗಳಿದೆ, ಆ ಒಂದು ಮಿಷನ್ಗಳು 24 ಗಂಟೆ ಅದನ್ನು ಏನು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು, ಅದು ಭಾಳ ಖುಷಿಯಾಯಿತು. ಆದರೆ ಇದು ಪರಿಣಾಮ ಪರಿಸರಕ್ಕೆ ಹಾನಿಯಲ್ಲ ಅಂತ ನನಗನ್ನಿಸ್ತು. ಇಷ್ಟೆಲ್ಲ ಪ್ಲಾಸ್ಟಿಕ್ ತಯಾರು ಮಾಡ್ತಾರಲ್ಲ ಇವರು ಅಂತೇಳಿ, ಇಲ್ಲ ಹಾಗಾಗೋದಿಲ್ಲ, ಪ್ಲಾಸ್ಟಿಕ್ನಲ್ಲಿ ಇದ್ದರೆ ನಮಗೆ ಭಾಳ ವರ್ಷ ಮಣ್ಣಿನಲ್ಲಿ ಕೊಳತು ಹೋಗ್ತದೆ, ಹಾಗೆ ಹೀಗೆ ಅವರು ಸಲಹೆ ಕೊಟ್ಟರು. ಆದರೆ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ಯಾಕೆಂದರೆ ನಮ್ಮಲ್ಲಿ ಪ್ಲಾಸ್ಟಿಕ್ಗಳು ಬೇಕಾಬಿಟ್ಟು ಬೇಕಷ್ಟು ಬಿಡ್ತದೆ, ಯಾವುದು ಮಣ್ಣಾಗೋದಿಲ್ಲ, ಅಲ್ಲೇ ಕೂತ್ಕೊಂಡಿರ್ತದೆ, ಬಿಟ್ಟರು 10 ವರ್ಷ ಬಿಟ್ಟರು ಹಾಗೇ ಇರ್ತದೆ, ಬಿಟ್ಟರೆ ಅದು ಮಣ್ಣಲ್ಲಿ ಮಿಕ್ಸ್ ಆಗೋದಿಲ್ಲ. ಆಮೇಲೆ ಪರಿಣಾಮದ ದೃಷ್ಟಿಯಿಂದ ಈ ಕೃಷಿ ಬಿಡಿ ಲೇಖನಗಳ ಬದಲಿಗೆ ಒಂದು ಸರಣಿ ಲೇಖನಗಳನ್ನು ಪ್ರಕಟ ಮಾಡುವಂತಹದ್ದು ಆಂದೋಲನದ ರೂಪದಲ್ಲಿ ಯಾವ ರೀತಿ ಒಂದು ಪರಿಣಾಮಕಾರಿ ಆಗ್ತದೆ ಅಂತ? ಇವತ್ತು ಕೊರೋನಾ ನಂತರದಲ್ಲಿ ಸರಣಿ ಲೇಖನಗಳಕ್ಕೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಪತ್ರಿಕೆಯವರು ಪುಟ ಸಂಖ್ಯೆನೇ ಕಡಿಮೆ ಮಾಡಿದ್ದಾರೆ, ಕೃಷಿ ಲೇಖನಕ್ಕೆ ಕೇವಲ ಕಾಲ್ ಪೇಜು ಕೂಡ ಇಲ್ಲ ಕೆಲವು ಪತ್ರಿಕೆಗಳಲ್ಲಿ. ಹಾಗಾಗಿ ಇದು ಸರಣಿ ಲೇಖನಕ್ಕೆ ಮೊದಲಿನಷ್ಟು ಅವಕಾಶ ಇಲ್ಲದೆ ಹೋದಂದರೆ ಭಾಳ ಕಷ್ಟ ಆಗ್ತಾ ಇದೆ. ಆದರೆ ಮಾಸ ಪತ್ರಿಕೆಗಳು ಹೆಚ್ಚಿಗೆ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ, ಆದರೆ ಸರ್ಕ್ಯುಲೇಷನ್ನು ಕಡಿಮೆ ಇದೆ. ಸ್ಥಳೀಯವಾಗಿ ಸ್ಥಳೀಯ ಪತ್ರಿಕೆ ಕೂಡ ಇವತ್ತು ಕೃಷಿ ಲೇಖನಗಳನ್ನು ಪ್ರಕಟ ಮಾಡ್ತಾ ಇರೋದು ಸ್ಥಳೀಯರಿಗೆ ಹೊಸ ವಿಷಯವನ್ನು ಕೊಡಲಿಕ್ಕೆ ಅನುಕೂಲ ಆಗಿದೆ. ಇವತ್ತು ಲೋಕಧ್ವನಿ ಅಂತ ಪತ್ರಿಕೆಗಳು ಪ್ರತಿ ಬುಧವಾರ ಕೃಷಿ ಲೇಖನ ಕೊಡ್ತಾ ಇದೆ. ಯಾವತ್ತೂ ಕೇವಲ ಕಾರ್ಯಕ್ರಮ ಸುದ್ದಿನೋ ಆ ಸುದ್ದಿ ಸಾಂಸ್ಕೃತಿಕ ಕಾರ್ಯಕ್ರಮ ಸುದ್ದಿಯನ್ನು ಹೈಲೈಟ್ ಮಾಡ್ತಕ್ಕಂಥ ಒಂದು ದಿನಪತ್ರಿಕೆ ನಮ್ಮ ಜಿಲ್ಲೆಯ ಮೊದಲ ದೈನಿಕ ಪತ್ರಿಕೆ ಇವತ್ತು ಕೃಷಿ ಲೇಖನ ಕೊಡ್ತಾ ಇದ್ರು ಭಾಳ ಖುಷಿ ಕೊಡ್ತಾ ಇದೆ. ಹಾಗಾಗಿ ನನ್ನಂತಹ ಒಂದಿಷ್ಟು ಹವ್ಯಾಸಿ ಬರಹಗಾರರಿಗೆ ಇಲ್ಲಿ ಪ್ರತಿ ವಾರ ಅವಕಾಶ ಕೊಡ್ತಾ ಇರೋದ್ರಿಂದ ಒಂದಿಷ್ಟು ಹೊಸ ಕೃಷಿಕರನ್ನು ನಾವು ಬೇರೆಯವರಿಗೆ ಅವರು ಏನು ಮಾಡಿದ್ದಾರೆ, ಹೊಸತನವನ್ನು ಏನು ಮಾಡಿದ್ದಾರೆ ಅವ್ರ ತೋಟದಲ್ಲಿ ಗದ್ದೆಯಲ್ಲಿ ಅಥವಾ ಕಬ್ಬಿನ ಬೆಳೆಯಲ್ಲಿ, ಅದನ್ನು 4 ಜನರಿಗೆ ತಿಳಿಸ್ಲಿಕ್ಕೆ ಈ ಪತ್ರಿಕೆ ಸ್ಥಳೀಯ ಪತ್ರಿಕೆ ಅನುಕೂಲ ಆಗಿದೆ. ಈ ಮುದ್ರಣ ಮಾಧ್ಯಮ ಅಲ್ಲದೆ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿಯೂ ಕೂಡ ಸಾಕಷ್ಟು ಲೇಖನಗಳು ಕೂಡ ಬರ್ತಾ ಇವೆ. ಆ ಕೃಷಿಗೆ ಇದು ಯಾವ ರೀತಿ ಪೂರಕವಾಗಿದೆ? ಕೃಷಿಗೆ ಅಂದರೆ ಆ ಟೈಮಿನ ಬದಲಾವಣೆ ಆಗಬೇಕು. ಯಾಕೆಂತಂದರೆ ನಾವೊಂದು ವರ್ಕ್ಶಾಪಿಗೆ ಹೋದಾಗ ಈ ಕನ್ನಡ ಚಾನೆಲ್ ಅವರು ಬಂದಿದ್ದರು. ಬೆಳಗ್ಗೆ ನಮ್ದು 6 ಗಂಟೆಗೆ ಅನ್ನದಾತ ಬರ್ತದೆ, ಆ ಟೈಮ್ನಲ್ಲಿ ನೀವು ನೋಡಬೇಕು. ನಾನು ಹೇಳಿದ್ದೇನೆ, ಇದು ಅನ್ನದಾತ ನೋಡ್ತಕ್ಕಂಥ ಸಮಯ ನಮ್ಮ ಬೆಳಗ್ಗೆ ಸಮಯ ಇಲ್ಲ. ನಮ್ಮದು ಹೈನುಗಾರಿಕೆ ಇರೋದಂದ್ರೆ ಬೆಳಗ್ಗೆ ನಾವು ಕೊಟ್ಟಿಗೆಯಲ್ಲಿ ಇರ್ತೇವೆ, ಬಿಟ್ಟರೆ ಟಿ ವಿ ಮಂದು ಕೂತ್ಕೊಳ್ಳೋದಿಲ್ಲ ನಾವು. ಹಾಗಾಗಿ ನೀವು ಟೈಮನ್ನು ಬದಲಾವಣೆ ಮಾಡಿದ್ರೆ ಉಪಯುಕ್ತ ಕಾರ್ಯಕ್ರಮ ಬರುತ್ತೆ, ನೋಡ್ಲಿಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಹಾಗೆ ನೀವು ಟೈಮನ್ನು ಸಂಜೆ ಸಾಯಂಕಾಲ ಮಾಡಿ, ಅದು ಟೈಮನ್ನು ಬದಲಾವಣೆ ಮಾಡಿದಾಗ ಸರಿಯಾಗಿ ಹೊಸತು ಏನನ್ನು ಮಾಡಿದರೆ ಬೇರೆ ಊರಲ್ಲಿ ಏನು ನಡೀತಾ ಇದೆ ಅನ್ನೋ ನೋಡಲಿಕ್ಕೆ ಆ ಕೃಷಿಗೆ ಸಾಧ್ಯ ಆಗ್ತದೆ. ಆದರೆ ಯಾವತ್ತು ಬರ್ತದೆ ಹೇಳ್ತಕ್ಕಂಥದ್ದು ಮೊದಲೇ ಗೊತ್ತಿದ್ದರೆ ಆ ಟೈಮಿಗೆ ಸಿದ್ಧತೆ ಮಾಡ್ಕೊಂಡಿರ್ತಾನೆ. ಯಾಕೆಂದರೆ ಗ್ರಾಮೀಣ ಪ್ರದೇಶಕ್ಕೆ ಕರೆಂಟಿನ ಸಮಸ್ಯೆ ಇರ್ತದೆ, ನೆಟ್ವರ್ಕ್ ಸಮಸ್ಯೆ ಇರ್ತದೆ. ಹಾಗಾಗಿ ಅದನ್ನು ವಿಷಯ ಬರ್ತದೆ, ಮಾಹಿತಿ ಒಳ್ಳೆಯದಿರ್ತದೆ, ಆದರೆ ಹಳ್ಳಿಯ ರೈತನಿಗೆ ಅದನ್ನು ನೋಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಈ ಹವ್ಯಾಸಿ ಕೃಷಿ ಬರಹಗಾರರಿಗೆ ಕೃಷಿ ಎನ್ನುವುದು ಎಷ್ಟರ ಮಟ್ಟಿಗೆ ಪೂರಕವಾಗ್ತದೆ? ನಿಮ್ಮ ಕೃಷಿ ಹಿನ್ನೆಲೆ ಅದು ಎಷ್ಟು ಮಟ್ಟಿಗೆ ಪೂರಕವಾಗಿದೆ? ಬಹುತೇಕ ಕೃಷಿಯನ್ನು ಮಾಡಿಕೊಂಡವರು ಕೃಷಿ ಲೇಖನನ್ನು ಮಾಡ್ತಾ ಇಲ್ಲ. ಎಲ್ಲೋ ನನ್ನಂತನೊಬ್ಬನೋ ಎಲ್ಲೋ 100ಕ್ಕೊಬ್ಬನೋ 1000ಕ್ಕೊಬ್ಬನೋ ಇದಾನೆ, ಬಿಟ್ಟರೆ ಬಾಕಿಯವರೆಲ್ಲ ಕತೆ ಕವನನೋ ಅಥವಾ ದಿನಪತ್ರಿಕೆ ಸುದ್ದಿ ಬರೆಯೋದು ಹೀಗಿದ್ದು ಮಾಡ್ತಾ ಇದ್ದಾರೆ. ಬಿಟ್ಟರೆ ಕೃಷಿ ಲೇಖನವರು ಬರೆಯೋರು ಕಡಿಮೆ. 2009 ನಾನು ಶಿಬಿರಕ್ಕೆ ಹೋಗಿದ್ದಾಗ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದೆ ನನಗದು, ಯಾರು ಕೃಷಿ ಲೇಖನವನ್ನು ಮರಿತಾ ಇಲ್ಲ, ನೀವು ಬರೀ ಅಂತೇಳಿ. ಆದರೆ ನನಗೆ ಭಾಳ ದೊಡ್ಡ ಸವಾಲು, ಯಾಕೆಂದರೆ ಆ ರೈತನನ್ನು ಭೇಟಿಯಾಗಬೇಕು, ಅವನಿಗೆ ಟೈಮ್ ಕೊಡಬೇಕು, ಅವನ ಟೈಮನ್ನು ವೇಸ್ಟ್ ಮಾಡದೇ ನಾವು ಅದನ್ನು ಅವರ ವಿಷಯಗಳನ್ನು ತಿಳಿಬೇಕು. ಹಾಗಾಗಿ ಭಾಳ ಕಷ್ಟದ ವಿಚಾರ, ಆದರೆ ಯಾರು ಇದನ್ನು ಮಾಡ್ತಾ ಇಲ್ಲ, ಭಾಳ ಸಂಖ್ಯೆ ಕಡಿಮೆ ಇದೆ. ಆಕರ್ಷಣೆ ಎನ್ನುವಂಥದ್ದು ಬಹುಶಃ ಎಲ್ಲ ಕ್ಷೇತ್ರದಲ್ಲಿ ಬೇಕೇ ಬೇಕು. ಈ ಕೃಷಿ ಲೇಖನಕ್ಕೆ ಒಂದು ಆಕರ್ಷಣೀಯವಾದಂತಹ ಒಂದು ಶಿರೋನಾಮೆ ಅಥವಾ ಹೆಡ್ಡಿಂಗ್ ಅಂತ ಏನು ಹೇಳುವಂಥದ್ದು, ಇದನ್ನು ಕೊಡುವ ಹಿನ್ನೆಲೆ ಏನು ಅಥವಾ ಅಥವಾ ಯಾವ ರೀತಿ ಇದಕ್ಕೆ ಒಂದು ನಮಗೆ ಶೀರ್ಷಿಕೆ ತಲೆಯಲ್ಲಿ ಹೊಳೆಯುತ್ತದೆ. ಕೆಲವೊಮ್ಮೆ ಈಗ ನಾವು ಮೊನ್ನೆ ಯಲ್ಲಾಪುರದ ಬಾರೆ ಹತ್ರ ಹೋಗಿದ್ವಿ, 163 ಜಾತಿಯ ಹಣ್ಣು ಹಂಪಲುಗಳನ್ನು ಬೆಳೆದಿದ್ದಾರೆ ಒಬ್ಬ 4 ಎಕರೆ ಅಡಿಕೆ ತೋಟ ಬೆಳೆಗಾರ. ಅಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಬೆಳೆದಿದ್ದಾರೆ? ಅವ್ನು ಕೇರಳದಿಂದ 4,000 ರೂಪಾಯಿ ಕೊಟ್ಟು ಒಂದು ಗಿಡ ತಂದೆ ಅಂದರು, 3,000 ರೂಪಾಯಿ ಕೊಟ್ಟೆ ಅಂತಂದರು, ಸುಮಾರು 2.5 ಲಕ್ಷ ರೂಪಾಯಿ ಹಣ್ಣಿನ ಗಿಡಕ್ಕೆ ಖರ್ಚು ಮಾಡಿದ್ದಾರೆ ಅವರು. ಹಾಗಾಗಿ ಆ ಹಣ್ಣಿನ ಗಿಡನ್ನು ಫೋಕಸ್ ಮಾಡಬೇಕೇ ವಿನ ಅಲ್ಲಿ ಅಡಿಕೆ ತೋಟ ನಮ್ಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಆಗ ಆ ಜಮೀನನ್ನು ನೋಡಿದಾಗ ಆ ರೈತನ ಭೇಟಿಯಾಗದ ಒಂದು ಶೀರ್ಷಿಕೆ ನಮಗೆ ಹೊಳದೇ ಹೊಳುತ್ತದೆ. ಅದು ನಮಗೆ ಆ ಲೇಖನಕ್ಕೆ ತೂಕ ಕೊಡ್ತಕ್ಕಂಥ ಶೀರ್ಷಿಕೆ ಆಗಿರ್ತದೆ. ದಿನಪತ್ರಿಕೆ ಅಥವಾ ವಾರಪತ್ರಿಕೆ ಆಗ್ಬೋದು, ಮಾಸಿಕ ಆಗ್ಬೋದು, ಇದರ ಓದುಗರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಏನು ಮಾಡ್ಬೋದು? ಇದು ಭಾಳ ಕಷ್ಟ. ಮೊಬೈಲ್ ಕಡಿಮೆ ಆದರೆ ಮಾತ್ರ ಇದನ್ನು ಹೆಚ್ಚಿಸುವುದಕ್ಕೆ ಬಿಟ್ಟರೆ, ಇವತ್ತು ಏನಾಗಿದೆ ಅಂದರೆ ಒಂದು ಲೇಖನ ಬಂದಿದೆ ಅಂತಂದರೆ ಅದೇ ಮನೆಗೆ ಅದೇ ಪತ್ರಿಕೆ ಬಂದರೂ ಓದೋರಿಲ್ಲ. ನಿಮ್ಮ ಲೇಖನ ಬಂದಿದೆ ನಾವು ಹೇಳಬೇಕು ಫೋನ್ ಮಾಡಿ, ಆಮೇಲೆ ತೆರೆ ನೋಡ್ತಾನೆ ಬಿಟ್ಟರೆ ಅವನಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಮಾಧ್ಯಮ ಏನು ಮುದ್ರಣ ಮಾಧ್ಯಮದ ಸ್ಥಿತಿ ಬಂದಿದೆ. ಸರಿ, ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮದೊಂದು 1.5 ಎಕರೆ ಅಡಿಕೆ ತೋಟ ಇದೆ, 1.5 ಎಕರೆ ಗದ್ದೆ ಇದೆ. ಗದ್ದೆಯನ್ನು ತೆಗೆದು ಹೊಸ ನಮ್ಮನೆ ತೋಟವನ್ನು ಮಾಡಿಕೊಡ್ತಾ ಇದ್ದೇನೆ. ಕಾರಣ ಏನಾಗಿದೆ ಅಂತಂದರೆ ನಾಲ್ಕು ವರ್ಷ ಗದ್ದೆ ಮಾಡಿದೆ, ಲೂಟಿ, ಹಂದಿಗಳ ಲೂಟಿ, ಮಂಗನ ಲೂಟಿ, ಈ ಲೂಟಿಗಳಿಂದ ಗದ್ದೆ ಮಾಡಲಿಕ್ಕೆ ಆಗದ್ದೇ ಬೇಸತ್ತು ಅಡಿಕೆ ತೋಟವನ್ನು ಪರಿವರ್ತನೆ ಮಾಡ್ತಾ ಇದ್ದೇನೆ. ಅದು ಹೊಸ ಮೆಥಡಲ್ಲೇ ಮಾಡ್ತಾ ಇದ್ದೇನೆ, ಓಪನ್ ಕಾಲ್ವೇ ಬದಲಾಗಿ ಡ್ರೈನೇಜ್ ಮಾಡ್ಕೊಂಡಿದ್ದೇನೆ. ಹೀಗೆ ಹೊಸ ಸಿಸ್ಟಮ್ಗಳನ್ನು ಆ ಭೂಮಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಹೊಸ ತೋಟದತ್ತ ನಿರ್ಮಾಣ ಮಾಡ್ತಾ ಇದ್ದೇನೆ. ಈಗಾಗಲೇ 180 ಕೊನೆಯನ್ನು ಕೊಯ್ದಿದ್ದೇನೆ, 1 ವರ್ಷಕ್ಕೆ ಬಳೆಗೊನೆ ಕೊಯ್ದು ಆಗಿದೆ ಈಗಾಗಲೇ. ಒಂದು ಕಳೆದ ದೀಪಾವಳಿಗೆ ನಾನು ಬಾಳೆ ಹಚ್ಚಿದ್ದೇನೆ, ಈಗಾಗಲೇ ಕೊಯ್ ಮುಗಿದಿದೆ. ಅದು ಅಡಿಕೆ ಇನ್ನೂ ಅಷ್ಟೇ 4 ವರ್ಷ ಕಾಯಬೇಕಾಗ್ತದೆ. ಈಗ ಸಾಕಷ್ಟು ಸವಾಲುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ. ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು ಅಥವಾ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಆಗ್ಬೋದು, ಮಾರುಕಟ್ಟೆಯ ಸಮಸ್ಯೆ ಆಗ್ಬೋದು, ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗಿರೋದು ಬರೀ ರೈತನ ಹೊಣೆಗಾರಿಕೆಯೋ ಅಥವಾ ಸಮಾಜದ ಒಂದು ಜವಾಬ್ದಾರಿ ಇದೆಯಾ? ಇಲ್ಲ, ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು ಸಹಕಾರಿ ಸಂಘಗಳ ಜವಾಬ್ದಾರಿ ವ್ಯಾಪಿಸಿದೆ. ನಮ್ಮದೆಲ್ಲ ಅಡಿಕೆ ಮತ್ತು ಅಥವಾ ಇನ್ನು ಕಾಳುಮೆಣಸು ಇರ್ಬೋದು, ಸಹಕಾರಿ ಸಂಘದ ಮೂಲಕವೇ ನಾವು ಮಾರ್ಕೆಟ್ ಮಾಡ್ಕೊಳ್ಳೋದ್ರಿಂದ ಅವರು ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಪ್ರತಿಯೊಬ್ಬ ರೈತನ ಅಲ್ಲಿ ಹೋಗಿ ಸರ್ಕಾರ ಮಟ್ಟಲ್ಲೋ ಅಥವಾ ಇನ್ಯಾಲು ಹೋಗಿ ಮಾಡೋದಕ್ಕಿಂತಲೂ ಸಹಕಾರಿ ಸಂಘಗಳ ಜವಾಬ್ದಾರಿ ವಹಿಸಿದರೆ ನಿರ್ದಿಷ್ಟವಾದಂಥ ಬೆಲೆ ರೈತನಿಗೆ ಸಿಕ್ಕಿದ್ರೆ ಆ ಬೆಳೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲದ್ರೆ ಭಾಳ ಕಷ್ಟ ಇದೆ. ಇವತ್ತು ಬಾಳೆಕೊನೆ ಶ್ರಾವಣ ಮಾಸದಲ್ಲಿ 60 ರೂಪಾಯಿ ಇರತಂಥ KGಗೆ ಇವತ್ತು 10 ರೂಪಾಯಿ ಬಂದಿದೆ. ಹಾಗಾಗಿ ಇದನ್ನು ಮಾಡೋದು ಹೇಗೆ, ಉಳಿಸ್ಕೊಳ್ಳೋದು ಹೇಗೆ? ಹಾಗೆ ಸಹಕಾರಿ ಸಂಘದ ಜವಾಬ್ದಾರಿ ವಹಿಸಬೇಕು. ಮಾರ್ಕೆಟ್ನಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಹೋದರೆ ರೈತ ನೆಮ್ಮದಿಯನ್ನು ಬದುಕಲು ಸಾಧ್ಯ. ಒಂದಷ್ಟು ಮೌಲ್ಯವರ್ಧನೆ ಬಗ್ಗೆಯೂ ಕೂಡ ಚಿಂತನೆ ಮಾಡಬೇಕಾಗಿದೆ. ಹೌದು, ಮೌಲ್ಯವರ್ಧನೆ ನಡೀತಾ ಇದೆ. ಇವತ್ತು ಕೊರೋನಾ ನಂತರದಲ್ಲಿ ಬಾಳೆಕಾಯಿ ಪೌಡ್ರನ್ನು ಮಾಡಲಿಕ್ಕೆ ಆರಂಭವಾಗಿದ್ದಾರೆ, ಶಿರ್ಸೆ ತಾಲೂಕಿನ ಹೈಸ್ಟ್ ಇದೆ. ಆದರೆ ಅವಕ್ಕೆ ಪೂರಕವಾದಂಥ ಮಾಹಿತಿಗಳು ಬೇಕಾಗ್ತದೆ. ಕೇವಲ ಯಾರೋ ಒಬ್ಬರು ಮಾಡಿದ್ದಾರೆ ಅಂತಂದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಚೀಪ್ಸ್ ಮಾರಾಟ ಮಾಡಿದರೆ ಅದಕ್ಕೆ ತಗೊಳ್ಳೋರಿಲ್ಲ, ಯಾಕೆಂದರೆ ಇದು ಕಪ್ಪಿದೆ, ಕ್ವಾಲಿಟಿ ಇಲ್ಲ, ಸೈಜ್ ಇಲ್ಲ, ಇನ್ನೇನೋ ಕಾರಣಕ್ಕೆ ಕೊಡ್ತಾರೆ. ಹಾಗಾಗಿ ಅದು ಮಾಡ್ತಕ್ಕಂಥ ಒಂದು ತರಬೇತಿಗಳನ್ನು ಸಹಕಾರಿ ಸಂಘವೋ ಅಥವಾ ಚೀಪ್ಸ್ ಫ್ಯಾಕ್ಟ್ರಿಯವರು ಕೊಟ್ಟರೆ ಭಾಳ ಮಾಡಲಿಕ್ಕೆ ಸಾಧ್ಯ ಇದೆ. ಸುಖೇಳಿನೂ ಕೂಡ ಮಾಡ್ತಾಯಿದ್ದಾರೆ. ಇಲ್ಲೇ ಒಬ್ಬರು ರೈತರು ಸಣ್ಣ ಸಣ್ಣ ಬಾಳೆಕಾಯಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಮಾರ್ಕೆಟಿಗೆ ಹೋದ ಅವ್ರು ಏನು ಮಾಡೋದು, 10-20 ಕೊನೆಗಳನ್ನು ವಾಪಸ್ ತಂದು ಮತ್ತೆ ಮನೆ ಏನು ಮಾಡೋದು ಅಂಥೇಳಿ ಸುಕ್ಕೇಳು ಏನು ಮಾಡಿದರು, ಅವ್ರದ್ದೇ ಇದರೊಳಗೆ 4-5 ಜನ ಅಣ್ಣತಮ್ಮನಿಕ್ಕಳಿದ್ರು, ಅದನ್ನು ತೆಗೆದು ಇವತ್ತು ಅದನ್ನು ಕೂಡ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ರೈತರು ನಮ್ಮಲ್ಲಿ ಬೇಕಷ್ಟು ಇದೆ. ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ವಿ, ಪತ್ರಿಕೋದ್ಯಮದ ಬದಲಿಗೆ ಪ್ರವಾಸೋದ್ಯಮ ಅಂತ ಹೇಳಿ. ಈ ಕೃಷಿ ಪ್ರವಾಸೋದ್ಯಮಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ನಿಮ್ಮ ಈ ಯಲ್ಲಾಪುರ ಸುತ್ತಮುತ್ತ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ? ಕೃಷಿ ಪ್ರವಾಸೋದ್ಯಮಕ್ಕೆ ಭಾಳಷ್ಟು ಅವಕಾಶ ಇದೆ. ನಮ್ಮಲ್ಲಿ ಯಲ್ಲಾಪುರ ತಾಲೂಕಿನಲ್ಲಿ ಸುಮಾರು ಒಂದು 15 ಕಿಲೋಮೀಟರ್ ಈ ಸುತ್ತಳತೆಯಲ್ಲಿ ಒಂದಿಷ್ಟು ವಲಯಗಳಿದೆ ರೈತರಲ್ಲಿ. ಕೇವಲ ಮೆಣಸನ್ನು, ಕಾಳುಮೆಣಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಏಕೆಂದರೆ ಬಹುತೇಕ ನಮ್ಮ ಉತ್ತರ ಕನ್ನಡದಲ್ಲಿ ಅಡಿಕೆ ತೋಟ ಅಂತಂದರೆ ಬರೀ ಕೇವಲ ಅಡಿಕೆ ಕೃಷಿ ಮಾತ್ರ ಮಾಡ್ತಾ ಇದ್ದಾರೆ. ಮೆಣಸು ಮಾಡಿದರೆ ರೋಗ ಅಥವಾ ಇನ್ನೇನೋ ಕಾರಣ, ನೆಪ ಕೊಯ್ಲಿಕ್ಕೆ ಸಮಸ್ಯೆ, ಕೂಲಿದಾರ ಜಾಸ್ತಿ, ಹೀಗೇನೇನೋ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲೊಂದು 10-15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಭಾಳಷ್ಟು ಜನ ಕಾಳುಮೆಣಸನ್ನು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಒಂದು 15 ದಿವಸದ ಹಿಂದೆ ನಾವು ಸುಮಾರು ಒಂದು 7-8 ಜನ ಕೃಷಿಕರನ್ನು ಭೇಟಿ ಆದಾಗ ಬಹುತೇಕ ಎಲ್ಲರ ತೋಟದೂ ಖಾಲಿ ಇಲ್ಲ. ಜೊತೆ ಕಾಳುಮೆಣಸಿನ ಜೊತೆ ಕಾಫಿನೂ ಕೂಡ ಹೈಯೆಸ್ಟ್ ಬೆಳೀತಾರೆ. ಕಾಫಿ ಅಂತಂದರೆ ಚಿಕ್ಕಮಗಳೂರು, ಹಾಸನು, ಆ ಬೆಲ್ಟನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಮುಂದೊಂದು ದಿನ ಕಾಫಿ ನಾಡು ಬಹುಶಃ ಶಿರ್ಸೆ ಮತ್ತು ಉತ್ತರ ಕನ್ನಡ ಆಗ್ಬೋದು ಅಂತ ಅನಿಸ್ತಾ ಇದೆ. ಬಹಳ ಸಂತೋಷ ಗಣಪತಿ ಹಾಸ್ಪುರ ಅವರೇ. ಕೃಷಿಯ ಜೊತೆ ಜೊತೆಗೆ ಕೃಷಿ ಪತ್ರಿಕೋದ್ಯಮ ಮತ್ತು ಒಂದಷ್ಟು ಪ್ರವಾಸಗಳು ಕೂಡ, ಈ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಪತ್ರಿಕೋದ್ಯಮ ಹಾಗೂ ಪ್ರವಾಸ ಈ ವಿಷಯವಾಗಿ ಯಲ್ಲಾಪುರ ಚೌತಿಯ ಗಣಪತಿ ಹಾಸ್ಪುರ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಈಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಔಷಧೀಯ ಗುಣಗಳ ಆಗರ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಲ್ಲರಿಗೂ ಸುಲಭವಾಗಿ ದೊರೆಯುವಂತಹದ್ದು ಮತ್ತು ಅತ್ಯಂತ ಉಪಯುಕ್ತವಾದಂತಹ ಔಷಧೀಯ ಗುಣವುಳ್ಳ ಬಹುಪಯೋಗಿ ಪದಾರ್ಥವಾಗಿದೆ. ಬೆಳ್ಳುಳ್ಳಿಯ ಔಷಧೀಯ ಗುಣಗಳ ಕುರಿತಾದ ಹಲವಾರು ಅಧ್ಯಯನಗಳು ಇಂದು ನಡೀತಾ ಇವೆ. ಈ ಅಧ್ಯಯನಗಳು ತಿಳಿಸುವುದೇನೆಂದರೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವುದರಿಂದ ಕ್ಯಾನ್ಸರ್ ನಿಯಂತ್ರಿಸುವವರೆಗೆ ಬೆಳ್ಳುಳ್ಳಿಯು ಕೆಲಸ ಮಾಡುತ್ತದೆ. ದೇಹದಲ್ಲಿರುವ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಶಕ್ತಿ ಬೆಳ್ಳುಳ್ಳಿಗಿದೆ. ಬೆಳ್ಳುಳ್ಳಿ ಉಪಯೋಗಿಸುವ ಜನರಲ್ಲಿ ಜಠರದ ಕ್ಯಾನ್ಸರ್ ವಿರಳವೆಂದು ಅಧ್ಯಯನಗಳು ತಿಳಿಸಿವೆ. ಪ್ರತಿ ದಿವಸ ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎನ್ನುವಂತಹ ರಕ್ತದ ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಡೈ ಅಲೈಲ್ ಡೈಸಲ್ಫೈಡ್ ಎನ್ನುವಂತಹ ರಾಸಾಯನಿಕ ವಸ್ತುವು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಲ್ಲಿ ಉಂಟಾಗುವಂತಹ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ. ಏರು ರಕ್ತದೊತ್ತಡ ಇರುವವರು 4-5 ಬೆಳ್ಳುಳ್ಳಿ ಎಸಳುಗಳನ್ನು ಪ್ರತಿ ದಿವಸ ತೆಗೆದುಕೊಳ್ಳಬೇಕು. ಅಸ್ತಮಾದಿಂದ ಬಳಲ್ತಾ ಇರುವವರು ಬೆಳ್ಳುಳ್ಳಿ ರಸವನ್ನು ದಿನಕ್ಕೆ 2 ಬಾರಿ ಬಿಸಿ ನೀರಿನೊಂದಿಗೆ ಸೇವಿಸಬಹುದು. ಅಥವಾ 10 ಹನಿ ಬೆಳ್ಳುಳ್ಳಿ ರಸಕ್ಕೆ 2 ಚಮಚ ಜೇನುತುಪ್ಪವನ್ನು ಹಾಕಿ ಪ್ರತಿದಿನ ತೆಗೆದುಕೊಂಡರೆ ಅಸ್ತಮಾ ನಿಯಂತ್ರಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಹೊಟ್ಟೆಯ ಅಲ್ಸರಿಗೆ ಕಾರಣವಾದ ಎಚ್ ಪೈಲೋರಿ ಎನ್ನುವಂತಹ ಬ್ಯಾಕ್ಟೀರಿಯಾವನ್ನು ಬೆಳ್ಳುಳ್ಳಿಯು ಯಶಸ್ವಿಯಾಗಿ ನಿಯಂತ್ರಿಸುತ್ತದೆ. ಹೈಪರ್ ಅಸಿಡಿಟಿ ಮತ್ತು ಭೇದಿಗಳಲ್ಲಿಯೂ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಹುದು. ಬೆಳ್ಳುಳ್ಳಿಯನ್ನು ಹೆಚ್ಚು ಹೊತ್ತು ಬೇಯಿಸುವುದರಿಂದ ಅದರ ಸತ್ವಗಳು ನಾಶವಾಗಬಹುದು. ಆದ್ದರಿಂದ ಅಡುಗೆಯ ಕೊನೆಯಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಅಥವಾ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅಡುಗೆಗೆ ಉಪಯೋಗಿಸುವಂತಹದ್ದು ಒಳ್ಳೆಯದು. ಮಧುಮೇಹ ನಿಯಂತ್ರಕ ಆಲ್ಫಾಲ್ಫಾ. ಆಲ್ಫಾಲ್ಫಾ ಕಾಳುಗಳನ್ನು ಸ್ಯಾಂಡ್ವಿಚ್ಗಳ ಮೇಲೆ ಉದುರಿಸಿರ್ತಾರೆ. ನಾವು ಬಹುಶಃ ಅದನ್ನು ಗಮನಿಸಿರುವುದಿಲ್ಲ. ಸಲಾಡ್ಗಳನ್ನು ತಯಾರಿಸುವಾಗಲೂ ಇದನ್ನು ಬಳಸಬಹುದು. ಈ ಕಾಳುಗಳನ್ನು ಬಹಳ ವೇಗವಾಗಿ, ಸುಲಭವಾಗಿ ವರ್ಷವಿಡೀ ಬೆಳೆಯಬಹುದಾದಂತಹ ಪದಾರ್ಥ ಇದು. ಇದರಲ್ಲಿರುವ ಪೋಷಕಾಂಶಗಳು ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿದೆ. ಆಲ್ಫಾಲ್ಫಾ ಕಾಳುಗಳು ಕಡಿಮೆ ಕ್ಯಾಲರಿಯನ್ನು ಹೊಂದಿದ್ದು ಪ್ರೋಟೀನ್ ನಾರಿನಾಂಶವನ್ನು ಹೊಂದಿದೆ. ಸ್ವಲ್ಪ ಪ್ರಮಾಣದಲ್ಲಿ ಹೃದಯ ಸಹಕಾರಿ, ಒಮೆಗಾ 3 ಮತ್ತು ಒಮೆಗಾ 6 ಅನ್ನು ಒಳಗೊಂಡಿದ್ದು ವಿಟಮಿನ್ ಕೆಯ ಉತ್ತಮ ಮೂಲ ಆಗಿದೆ. ಇನ್ನು ವಿಟಮಿನ್ ಸಿ, ಫೋಲೇಟ್, ವಿಟಮಿನ್ ಎ, ಥಿಯಾಮಿನ್, ರಿಬೋಫ್ಲೋವಿನ್, ನಿಯಾಸಿನ್, ವಿಟಮಿನ್ B6, ಪ್ಯಾಂಥೋಥೆನಿಕ್ ಆಮ್ಲವು ಆಲ್ಫಾಲ್ಫಾದಲ್ಲಿದೆ. ಹೃದಯದ ಆರೋಗ್ಯಕ್ಕೆ ಇದು ಬಹಳ ಉತ್ತಮ. ಚರ್ಮದ ರಕ್ಷಣೆಗೆ ಸಹಾಯ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ಆಲ್ಫಾ ಆಲ್ಫಾದ ಎಲೆಗಳನ್ನು ಹೊಟ್ಟೆಯ ತೊಂದರೆಗಳನ್ನು ನಿವಾರಿಸುವುದಕ್ಕೆ, ಅಜೀರ್ಣ ಸರಿ ಮಾಡುವುದಕ್ಕೆ ಬಳಸಲಾಗುತ್ತದೆ. ಕೀಟಗಳು ಕಡಿದಲ್ಲಿ ಆಲ್ಫಾ ಆಲ್ಫಾ ಬೀಜಗಳನ್ನು ಜಜ್ಜಿ ಅಥವಾ ರುಬ್ಬಿ ಪೇಸ್ಟನ್ನು ಮಾಡಿ ಹಚ್ಚುವುದರಿಂದ ನೋವು ಮತ್ತು ಉರಿ ಕಡಿಮೆಯಾಗ್ತದೆ. ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗುವ ತೊಂದರೆಗಳನ್ನು ಕಡಿಮೆ ಮಾಡುವಲ್ಲಿ ಆಲ್ಫಾ ಆಲ್ಫಾವು ಬಹಳ ಸಹಕಾರಿ. 2008 ಅಧ್ಯಯನದ ವರದಿಯ ಪ್ರಕಾರ ಆಲ್ಫಾ ಆಲ್ಫಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ತೊಂದರೆಗಳನ್ನು ತಡೆಯುವಲ್ಲಿ, ಕಡಿಮೆ ಮಾಡುವಲ್ಲಿ ಸಫಲವಾಗಬಲ್ಲವು. ರಕ್ತದಲ್ಲಿನ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ, ಮಧುಮೇಹ ನಿಯಂತ್ರಣಕ್ಕೂ ಆಲ್ಫಾ ಆಲ್ಫಾವು ಸಹಕಾರಿ. ಹಾಗಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಕಾಳುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಬಳಸುವಂತಹದ್ದು ಆರೋಗ್ಯಕ್ಕೆ ಒಳ್ಳೆಯದು. ಕಾಳುಗಳನ್ನು ನೇರವಾಗಿ ಬಳಸುವುದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ತಜ್ಞರ ಸಲಹೆಯ ಮೇರೆಗೆ ಸಪ್ಲಿಮೆಂಟ್ಸ್ಗಳನ್ನು ರೂಪದಲ್ಲಾದರೂ ತೆಗೆದುಕೊಳ್ಳಬಹುದು. ಆಲ್ಫಾ ಆಲ್ಫಾ ಮೊಳಕೆಗಳು ಬಹಳ ರುಚಿಕರ ಮತ್ತು ಆರೋಗ್ಯಕರ. ಮಕ್ಕಳಿಗೆ ಪ್ರತಿನಿತ್ಯ 2 ಚಮಚ ಈ ಮೊಳಕೆ ಕಾಳುಗಳನ್ನು ನೀಡುವಂತಹದ್ದು ಉತ್ತಮ ಅಭ್ಯಾಸವಾಗಬಲ್ಲದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ರಾಚವ್ವ ಗಂಗಯ್ಯ ತೀರ್ಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಮೂವತ್ತ ನಿಂಬಿ ಹಣ್ಣ ಮುಂಗಯ್ಯ ಹಿಡಿಕೊಂಡ ಮುಂಬಯ ಗುಡ್ಡಯ್ಯದ ಹೂವ ಹೂವ ಬಾಡಿದ ಬಾ ಮುಂದೆ ಬಾಲ ಋತುಮತಿಯಾದಾಗ ಆಕೆಯನ್ನು ಉಪಚರಿಸಿ ಹೂ ಮುಡಿಸುವ ಹಾಡು. ಏನುಟ್ಟ ಮೈನರದಿಂದ ಸುಭದ್ರಾ ದೇವಿ, ಏನುಂಡ ಮೈನರದಿಂದ ಸುಭದ್ರಾ ದೇವಿ, ಏನುಂಡ ಮೈನರದಾಳ ನಾಡ ಸುವರದ ರಂಭಿತ ಪಿಡಿಕೊಂಡು ರಂಭಿತ ಕೊಳತಿದ್ದಾಳ ನುಂಡಿದ್ದಾಳೆ ಸುಭದ್ರಾ ದೇವಿ, ಹೇಳಿದ್ದಾಳೆ ಸುಭದ್ರಾ ದೇವಿ, ಹೇಳಿದ್ದಾಳೆ ನಾಡ ಸುವರದ ರಂಭಿತ ಪಿಳಿಕೊಂಡು ರಂಭಿತ ಕುಳತಿದ್ದಾಳೆ ಸುವರದ ರಂಭಿತ ಪಿಡಕೊಂಡು ರಂಭಿತ ಕುಳತಿದ್ದಾಳೆ ಸುವರದ ರಂಭಿತ ಪಡ್ಕೊಂಡ ರಂಭಿತ ಕುಳತಿದ್ದಾಳೆ ಸುವರದ ರಂಭಿತ ಹಿಡ್ಕೊಂಡ ರಂಭಿತ ಕುಳತಿದ್ದಾಳೆ ಮಂಗಳ ನಿಮ್ಮಲ್ಲಿ ಊರಪ್ಪ ಹೊಕ್ಕ ಬೇಟಾಡಿ ಬಂದ